ಬಟರ್ ಫ್ರೂಟನ್ನು ಹಾಕ್ಕೊಂಡಿದ್ದಾರೆ 2 ಎಕರೆಯಲ್ಲಿ, ಚೆನ್ನಾಗಿ ಬೆಳೆದಿದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ರು. ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬಟರ್ ಫ್ರೂಟನ್ನು ಬೆಳ್ಕೊಂಡಿದ್ದಾರೆ. ಶ್ರೀಕೇಶ್ ಅವರೇ, ನಿಮ್ಮ ಬಾಲ್ಯದ ದಿನಗಳು ಮತ್ತು ವ್ಯಾಸಂಗ ಅದ್ರ ಬಗ್ಗೆ ಉಲ್ಲೇಖ ಮಾಡಬಹುದಾ ನೋಡಿ? ಬಾಲ್ಯ ದಿನಗಳು ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಎಲ್ಲ ಓದಿದ್ದು ಸೋಮಾರಪೇಟೆ OLV ಕಾನ್ವೆಂಟ್ ಅಲ್ಲಿ, ಆಮೇಲೆ ಮೈಸೂರು ಫಿಲೋಮಿನಾಸ್ ಹೈಸ್ಕೂಲ್ ಅಲ್ಲಿ ಓದಿದ್ದು, ಮುಂದಿನ ಎಜುಕೇಶನ್ ಬೆಂಗಳೂರಲ್ಲಿ ಓದಿದ್ದು. ಅದಾದ್ಮೇಲೆ ಪುನಃ ಬಂದು ಯಾವ್ದಾದ್ರು ವ್ಯಾಪಾರ ಅದರಲ್ಲಿ ಕೈ ಹಾಕಿದ್ವಿ, ಯಾವುದು ಕೈ ಹಿಡಿಯಲಿಲ್ಲ. ಆಮೇಲೆ ಬಂದು ತೋಟದ ಕೆಲಸ ಈಗ ಮಾಡಿಸ್ಕೊಂಡಿರೋದು. ಹೇಳ್ತಾ ಇದ್ರಿ MSc ಕೆಮಿಸ್ಟ್ರಿ ಮಾಡಿಕೊಂಡು ಕೃಷಿಯಲ್ಲಿ ತೊಡಸ್ಕೊಂಡಿದ್ದೀನಿ ಅಂತ ಅನ್ಕೊಂಡು. ಭೂಮಿಯ ಸೆಳೆತ ಇರುತ್ತೆ, ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ ಅದು. ನಾವು ಏನೇ ಓದಿದ್ರು ಏನೇ ಪ್ರಯತ್ನ ಪಟ್ಟರು ಭೂಮಿ ತಾಯಿ ತನ್ನ ಸೇವೆಗೆ ನೀವು ಬೇಕು ಅಂತಂದ್ರೆ ಅದು ಕರೆದೇ ಕರೆಯುತ್ತೆ, ನೀವು ಬರಲೇಬೇಕು. MSc ಕೆಮಿಸ್ಟ್ರಿ ಎಲ್ಲಿ ಮಾಡಿದ್ರಿ? ಸೆಂಟ್ರಲ್ ಕಾಲೇಜ್ ಬೆಂಗಳೂರು. ಅಪ್ಪ ಅಮ್ಮಗಳಿಗೆ ನೀವು ಎಷ್ಟು ಜನ ಗಂಡ್ಮಕ್ಳು ಹೆಣ್ಮಕ್ಳು? ನಾವು 3 ಜನ ಗಂಡ್ಮಕ್ಳು, ಮೊದಲನೇ ನಾನು, ಇಬ್ರು ತಮ್ಮದಿರು. ನೀವು ಓದುವಾಗ ಅಪ್ಪ ಅಮ್ಮಗಳ ಆಲೋಚನೆ ಏನಿತ್ತಂತ ನೆನಪು ಮಾಡ್ಕೊಳ್ಳಿ. ಸಹಜವಾಗಿ ಮಕ್ಕಳು ಚೆನ್ನಾಗಿ ಓದಲಿ, ಉದ್ಯೋಗ ಗಳಿಸ್ಕೊಳ್ಳಿ ಅನ್ನೋ ಒಂದು ಆಲೋಚನೆಯಲ್ಲಿ ತಂದೆ ತಾಯಿಗಳು ಓದಿಸ್ತಾರೆ. ಹೇಗಿತ್ತು ನೀವು ಓದುವಾಗ? ಓದುವಾಗ ಅವ್ರ ಉದ್ದೇಶ ಅದೇ ಇತ್ತು, ಉದ್ಯೋಗಕ್ಕೆ ಹೋಗ್ಬೇಕು ಅಂತ. ಆಮೇಲೆ ಕಾಲದಲ್ಲಿ ಭಾಳ ಕಡಿಮೆ ಸಂಬಳ, 2,000-3,000 ಹಿಂಗೆ ಕೊಡೋರು ಬೆಂಗಳೂರಲ್ಲಿ. ಪ್ರಯತ್ನ ಪಟ್ಟಿದ್ದೆ, ಆಮೇಲೆ ಪುನಃ ಬೇಡ ಅಂತ ವಾಪಸ್ ಊರಿಗೆ ಬಂದೆ. ಉಳಿದ ತಮ್ಮಂದಿರು ಅವರು ಓದಿದ್ರು, ಪದವಿ ಮಾಡ್ಕೊಂಡ್ರಲ್ವಾ? ಹೌದೌದು, ಅವರು ಪದವಿ ಮಾಡ್ಕೊಂಡಿದ್ದಾರೆ. ಯಾವಾಗ MSc ಆಗಿದ್ದು? 92ನೇ ಇಸ್ವಿ. 92ರಲ್ಲಿ ಮುಗಿಸ್ಕೊಂಡು ವ್ಯಾಪಾರ ಆದಿದಂತ ಕೈ ಹಾಕಿದ್ರಿ, ಯಾಕೋ ಹಿಡೀಲಿಲ್ಲ. ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದು ಯಾವ ವರ್ಷದಿಂದ? ಅದು ಹೆಚ್ಚು ಕಡಿಮೆ ಒಂದು 96ರಿಂದ. ನಿಮ್ಮ ಪಾಲಿಗೆ ಎಷ್ಟು ತೋಟ ಬಂದಿದೆ, ಗದ್ದೆ ಏನಾದರೂ ಇದೆಯಾ? ನನಗೆ ಒಂದು 12 ಎಕರೆ ಬಂದಿತ್ತು. ಅದರಲ್ಲಿ ಗದ್ದೆ ಮಾಡ್ತಾ ಇಲ್ಲ ಈಗ, ರೋಬಸ್ಟ ಮೆಣಸು ಹಾಕಿದ್ವಿ, ಅದರಲ್ಲಿ ಸ್ವಲ್ಪ ರೋಬಸ್ಟ ಮಧ್ಯೆ ಏಲಕ್ಕಿ ಇಂಟರ್ ಕ್ರಾಪು, ಆಮೇಲೆ ಕಾಳು ಮೆಣಸು ಇದೆ. 2 ಎಕರೆಯಲ್ಲಿ 500 ಗಿಡ ಹಿಡಿಯಷ್ಟು ಹ್ಯಾಸ್ ವೆರೈಟಿ ಅವಕಾಡ ಹಾಕಿದ್ದೀನಿ. ನಾವು ಸತೀಶ್ ಅವರ ತೋಟಕ್ಕೆ ಹೋಗುವಾಗ ನೋಡ್ತಾ ಇದ್ವಿ, ಕಾಫಿ ತೋಟದಲ್ಲಿ ಏಲಕ್ಕಿನೂ ಹಾಕ್ಕೊಂಡಿದ್ದೀರಿ. ಸಾಮಾನ್ಯವಾಗಿ ಕಾಫಿ ಮತ್ತು ಏಲಕ್ಕಿನ ಬೆಳೆಯೋರು ಕಡಿಮೆನೆ, ಬೆಳೆದ್ರೆ ಪ್ರತ್ಯೇಕವಾಗಿ ಏಲಕ್ಕಿನ ಹಾಕ್ಕೊಳ್ತಾರೆ, ಪ್ರತ್ಯೇಕವಾಗಿ ಕಾಫಿಯನ್ನು ಜೊತೆಗೆ ಮರಗಳಿಗೆ ಕಾಳು ಮೆಣಸನ್ನು ಹಬ್ಸೋದಿದೆ. ಏನು ಅನಿಸುತ್ತೆ ಕಾಫಿ ಜೊತೆಗೆ ಏಲಕ್ಕಿಯನ್ನು ಬೆಳೆದಿದ್ರಲ್ಲ, ನಿಮ್ಮ ಅನುಭವ? ಈಗ ರೋಬಸ್ಟದಲ್ಲಿ ಗ್ಯಾಪ್ ಜಾಸ್ತಿ ಇರ್ತದೆ, ಅದ್ರ ಮಧ್ಯೆ ಹಾಕ್ಬೋದು, ಅಂದರೆ ಅರಬಿಕ ಬೆಳೆ ಮಧ್ಯ ಬೆಳೆಯೋಕ್ಕಾಗಲ್ಲ ಅದು. ಹಾಗೆ ರೋಬಸ್ಟ ಅದೊಂದು ಕವರ್ ಆಗೋವರೆಗೂ ಒಂದು 2-3 ಫಸಲು ಕೊಡುತ್ತೆ ಅದು ಏಲಕ್ಕಿ. ಅಲ್ಲಿವರೆಗೂ ತೋಟ ನಿರ್ವಹಣೆಗೆ ಸ್ವಲ್ಪ ಸಹಕಾರಿಯಾಗುತ್ತೆ, ಆಮೇಲೆ ಹೋದರೂ ತೊಂದರೆ ಇಲ್ಲ, ಅದರದ್ದು 2 ಪಟ್ಟು ರೋಬಸ್ಟ ಕಾಫಿಲಿ ಸಿಗುತ್ತೆ. ಅರಬಿಕವನ್ನು ಸ್ವಲ್ಪ ದೂರ ದೂರ ಹಾಕ್ಕೊಂಡು ಏಲಕ್ಕಿನ ಬೆಳ್ಕೊಳ್ಬೋದು? ಇಲ್ಲ, ಇದೊಂದು ಸ್ವಲ್ಪ ಭಾರಿ ಎಕ್ಸಾಸ್ಟಿವ್ ಕ್ರಾಪು, ಹಿಂಗಾಗಿ ಎಲ್ಲ ಎಳೆದು ಬಿಡುತ್ತೆ ಭೋಗ. ಹಾಗೆ ಅರಬಿಕ ತೋಟದಲ್ಲಿ ಹಾಕೋದು ತಪ್ಪೋದು. ನೀವು ನಿಮ್ಮ ಸಹೋದರರು ರೋಬಸ್ಟದಲ್ಲೇ ಏಲಕ್ಕಿಯನ್ನು ಹಾಕ್ಕೊಂಡಿರೋದು? ಇಲ್ಲ, ನಾನು 2ನೇ ಸಹೋದರ, ಇಬ್ಬರು ರೋಬಸ್ಟದೊಳಗೆ ಹಾಕಿದ್ವಿ, ಇನ್ನೊಬ್ಬ ಅದನ್ನೇ ಪ್ಯೂರ್ ಕ್ರಾಪ್ ಮಾಡಿದೆ 4 ಎಕರೆ, ಅದರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅವನಿಗೆ. ಯಾವ ತಳಿ ಏಲಕ್ಕಿ ನೀವು ಹಾಕ್ಕೊಂಡಿರೋದು? ನಿರ್ವಹಣೆ ಸುಲಭ ಅಂತ SKP ಹಾಕಿದ್ದೀವಿ, ಬೇರೆ ಕೆಮಿಕಲ್ಸ್ ಆಗಲಿ ಏನು ಅಪ್ಲೈ ಮಾಡೋದಿಲ್ಲ. ಅದಕ್ಕೊಂದು ಸ್ವಲ್ಪ ಗೋಮೂತ್ರನ ಡೈಲ್ಯೂಟ್ ಮಾಡಿ ಹಾಕ್ತೀನಿ ಅದಕ್ಕೆ, ಹಾಗಾಗಿ ಹುಳ ಕಜ್ಜಿ ಬರೋದು ಕಂದು ಕೊರತೆ ಅದ್ಯಾವುದು ಇರೋದಿಲ್ಲ ಆ ಕೈಗೆ. ಅಂದರೆ ಗೋಮೂತ್ರನ ನೀರಿನ ಜೊತೆಗೆ ಸೇರಿಸಿ ಸಿಂಪಡಣೆ ಥರ ಮಾಡ್ತೀರಾ ಅಥವಾ ಹೇಗೆ ಹಾಕ್ತೀರಿ? ಇಲ್ಲ, ಹಾಗೆ ಎರಚಿ ಬಿಡ್ತೀವಿ, ಹಂಗೆ ಅದ್ರ ಬುಡಕ್ಕೆ ಎರಚಿ ಬಿಡೋದು. ಎಷ್ಟು ಸರಿ ಯಾವಾಗ? 15 ಸರಿ ಮಾಡ್ತಾ ಇರ್ತೀವಿ ಆ ಥರ. 15 ಸರಿ ಮಾಡ್ತಾ ಇರ್ತೀರಿ, ಹಂಗಾಗಿ ಹುಳ ಇದೇನು ಇರೋದಿಲ್ಲ, ಕಂದು ಬೋರಾಗಲಿ ಏನು. ಒಂದು ಭಾಗ ಗಂಜಲಕ್ಕೆ ಎಷ್ಟು ಭಾಗ ನೀರು ಸೇರಿಸ್ತೀರಿ? 1/10 ಭಾಗ. ಹೇಗೆ, ಬೆಳಗಿನ ಹೊತ್ತು, ಮಧ್ಯಾಹ್ನ, ಸಾಯಂಕಾಲ ಅಥವಾ ಯಾವ ಸಮಯದಲ್ಲಿ ನೀವು ಕೊಡ್ತೀರಿ? ಬೆಳಗಿನ ಜಾವ. ಅದರ ಪರಿಣಾಮವನ್ನು ಕಂಡಿದ್ದೀರಲ್ವಾ? ಹೌದೌದು, ಕಂಡಿದ್ದೀನಿ. ಯಾಕೆಂದ್ರೆ ಈ ಕಂದು ಬೋರರ್ಗೆಲ್ಲ ಇನ್ಸೆಕ್ಟಿಸೈಡ್ ಅದೆಲ್ಲ ಹೊಡಿತಾರೆ, ನಾವು ಅದೇನು ಹೊಡೆಯೋದಿಲ್ಲ, ಇದರಲ್ಲೇ ಕಂಟ್ರೋಲ್ ಆಗುತ್ತೆ. ಎಷ್ಟು ವರ್ಷಗಳಿಂದ ಈ ಥರ ಮಾಡ್ಕೊತ ಬಂದಿದ್ದೀರಿ? ಇಲ್ಲ, ನಾನು ಬಂದು 3 ವರ್ಷ ಆಯ್ತು ಏಲಕ್ಕಿ ಇದು ಮಾಡೋಕೆ ಶುರು ಮಾಡಿ. ಅಂದರೆ ಈ ಗಂಜಲ ಸಿಂಪರಣೆ ಮಾಡೋದು ಅಥವಾ ಗಂಜಲ ಬಳಕೆ ಮಾಡೋದು? ಅದೇ ಒಂದು 4-5 ವರ್ಷದಿಂದ. ನಾವು ಧ್ವನಿಮುದ್ರಣ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ರೆ, ನಿಮ್ಮ ತಂದೆಯವರು ಹಾಕಿದ್ದು ಹತ್ತತ್ರ 40 ವರ್ಷಕ್ಕೂ ಹೆಚ್ಚು ವಯಸ್ಸಾಯಿತು, ಈಗಲೂ ಅಪ್ಪ ಹಾಕಿದ ಏಲಕ್ಕಿ ಕಂದು ಇದೆ, ಗುಣಿ ಇದೆ ಅಂತ ಅನ್ಕೊಂಡು. ಅಂದರೆ ಅಷ್ಟು ಚೆನ್ನಾಗಿ ಉಳಿತತಂತ ಉಲ್ಲೇಖ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳಿ. ಅದೇ, ನಾವು ಸಾಮಾನ್ಯ ನೋಡಿದಂಗೆ 40 ವರ್ಷ ಗಿಡನೇ ಬದಲಾಯಿಸಿರಲಿಲ್ಲ, ಈಗಾದ್ರೂ ಕಾಫಿ ಗಿಡ ಬದಲಾಯಿಸ್ತೀವಿ 2 ವರ್ಷಕ್ಕೊಂದ್ಸರಿ ಬೋರರ್ ಬಂದು ಅದಿದು ಅಂತ. 40 ವರ್ಷ ಅದರಲ್ಲೇ ಸತತವಾಗಿ ಕುಯ್ದಿದ್ದಾರೆ ಫಸ್ಲು. ಅದಾದ್ಮೇಲೆ ಈಗಲೂ ಕಾಫಿ ತೋಟ ಕನ್ವರ್ಟ್ ಮಾಡಿದ್ಮೇಲೆ ಅಲ್ಲಲ್ಲಿ ಮಧ್ಯದಲ್ಲಿ ಒಂದೊಂದು ಗಿಡಗಳು ಈಗಲೂ 60-70 ವರ್ಷ ಆಗಿರ್ಬೋದು, ಏಲಕ್ಕಿ ಗಿಡಗಳು ಇದೆ ಅದರಲ್ಲೂ. ಸ್ಥಳೀಯ ತಳಿಯ ವಿಶೇಷ ಗುಣ ಇದು. ರಾಸಾಯನಿಕ ಗೊಬ್ಬರವನ್ನು ಏನಾದರೂ ಹಾಕ್ತೀರಾ ಏಲಕ್ಕಿಗೆ? ಇಲ್ಲ, ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ, ಬರೀ ಸಗಣಿ ಗೊಬ್ಬರ ಮಾತ್ರ. ಸಗಣಿ ಗೊಬ್ಬರನ ವರ್ಷಕ್ಕೆ ಒಂದ್ ಸಾರಿ ಎರಡ್ ಸಾರಿ ಹೇಗೆ? ಇಲ್ಲ, ಒಂದ್ ಸಾರಿ ಹಾಕ್ತೀವಿ ಅಷ್ಟೇ. ಯಾವಾಗ ಕೊಡ್ತೀರಿ? ಮಾರ್ಚ್ ಏಪ್ರಿಲ್ ಅಲ್ಲಿ. ಒಂದೊಂದು ಗಿಡಕ್ಕೆ ಎಷ್ಟು ಪ್ರಮಾಣ ಅಂತ ಅನ್ಕೊಂಡು? ಒಂದು ಬುಟ್ಟಿಲಿ ನಾಲ್ಕು ಗಿಡಕ್ಕೆ ಹಾಕ್ತೀವಿ. ಮತ್ತೆ ಉಳಿದಂತೆ ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ ಈ ತರದ್ದು ಏನಾದ್ರೂ ಪೂರೈಕೆ ಮಾಡ್ತೀರಾ? ಇಷ್ಟೇ ಸಾಕಾಗ್ತದ? ಇಲ್ಲ, ಇದು ಎರೆಹುಳು ಗೊಬ್ಬರ ಮಾತ್ರ ಇದಕ್ಕೆ ಹಾಕಿದ್ದೆ, ಬಟರ್ಫ್ರೂಟ್ಗೆ. ಅದು ಕೊಂಡು ಹಾಕಿದ್ದಿಲ್ಲ ಪಕ್ಕದವ್ರ ಹತ್ರ. ಇನ್ನು ಏಲಕ್ಕಿಗೇನು ಹಾಕಕ್ ಹೋಗಲ್ಲ ಅಷ್ಟೇ. ರೋಬಸ್ಟಾದಲ್ಲಿ ಏಲಕ್ಕಿಯನ್ನ ಹಾಕೊಂಡಿದ್ರಿ, ನಾಟಿ ತಳಿ ಹಾಕಿದ ಒಂದ್ ವರ್ಷ ಅಥವಾ ಒಂದೂವರೆ ಎರಡು ವರ್ಷಕ್ಕೆ ಫಸಲು ಶುರುವಾಗುತ್ತಾ ಅಥವಾ ನಿಮ್ಮ ಪೋಷಣೆ ಗಮನಿಸಿಕೊಂಡು ಯಾವಾಗ ನೀವು ಹಣ್ಣು ಕಟಾವು ಮಾಡಿಕೊಳ್ತೀರಿ? ಎರಡನೇ ವರ್ಷಕ್ಕೆ ಒಂದು ನಾಲ್ಕು ಗೆರೆ ಬಂತಿತ್ತು, ಮೂರನೇ ವರ್ಷಕ್ಕೆ ಚೆನ್ನಾಗಿ ಬಂದಿದೆ. ಕಟಾವು ಮಾಡಿಕೊಂಡು ಒಣಗಿಸಿ ನಿಮ್ಮಲ್ಲಿ ಇಟ್ಕೊಂಡು ಬೆಲೆ ಗಮನಿಸಿಕೊಂಡು ಮಾರಾಟ ಮಾಡ್ತೀರಾ ಹೇಗೆ? ಹೌದೌದು, ಅಲ್ಲಿ ತಮ್ಮನ ಹತ್ರ ಡ್ರೈಯರ್ ಇದೆ, ಅದ್ರದ್ದು ಅದರಲ್ಲೇ ಒಣಗಿಸಿ ನೋಡಿ ಮಾರಾಟ ಮಾಡ್ತೀವಿ. ಬೆಲೆ 4,000-5,000 ತನಕ ಹೋಗಿತ್ತು, 400-500 ರೂಪಾಯಿ ತನಕ ಬಂದಿದೆ. ತಂದೆಯವ್ರ ಕಾಲದಿಂದಲೂ ಏಲಕ್ಕಿಯನ್ನು ಬೆಳ್ಕೊಂತ ಬಂದಿದ್ರಿ, ಹೇಗೆ ಅನಿಸುತ್ತೆ ಈ ಒಂದು ಏಲಕ್ಕಿ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಿ? ಏಲಕ್ಕಿ ಕೃಷಿನೇ ಚೆನ್ನಾಗಿತ್ತು ಒಂಥರದಲ್ಲಿ, ಕಾಫಿಗಿಂತಲೂ. ಯಾಕೆಂದ್ರೆ ಅತಿವೃಷ್ಟಿ ಆದರೂ ಅನಾವೃಷ್ಟಿ ಆದರೂ ಅದು ಏನು ಹೆಚ್ಚಿಂದಿದಾಗಲ್ಲ ಅದಕ್ಕೆ. ಹಂಗಾಗಿ ಈ ಭಾಗದಲ್ಲೆಲ್ಲ ಏಲಕ್ಕಿ ತೋಟಗಳಿದ್ದಿದ್ದು ಮೊದಲು, ಎಲ್ಲ ಸುಭಿಕ್ಷವಾಗಿತ್ತು. ಈ ಕಾಫಿ ತೋಟ ಆದಮೇಲೆ ಈ ಆಳು ಕಾಳಿನ ಕೊರತೆ, ರೋಗಗಳು ಜಾಸ್ತಿ, ಇವೆಲ್ಲ ಜಾಸ್ತಿ ಆಗಿದೆ. ಹೇಳ್ತಾರೆ ಏಲಕ್ಕಿಯಲ್ಲಿ ಹಣ್ಣು ಹಾಗೆ ಬಿಟ್ಬಿಟ್ರೆ ಹಾಳಾಗೋಗುತ್ತೆ, 6-7 ತಿಂಗಳುಗಳ ಕಾಲ ತೆಗಿತಾ ಇರಬೇಕು, ಒಣಗಿಸ್ತಾ ಇರಬೇಕು, ಅದನ್ನು ಸರಿಯಾಗಿ ದಾಸ್ತಾನು ಮಾಡಬೇಕು. ಕಾಫಿದು ಹಾಗಲ್ಲ, ಏನು 1-2 ತಿಂಗಳಲ್ಲಿ ಎಲ್ಲ ಮುಗಿದು ಹೋಗ್ಬಿಡುತ್ತೆ, ಮತ್ತು ಉಳಿದಂತೆ ಆರಾಮಾಗಿ ಅಡ್ಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೋದಂತ. ಏಲಕ್ಕಿದು ಅದಕ್ಕೆ ವಿರುದ್ಧ ಒಂದು ರೀತಿಯಲ್ಲಿ ಅಲ್ವಾ? ಹೌದು, ಕಟಾವಿಂದ ಒಂದು ಸುಲಭ ಆಗುತ್ತೆ ಬಿಟ್ರೆ ಕಾಫಿದು, ಬಾಕಿ ಎಲ್ಲ ಕಷ್ಟವೇ ವರ್ಷ ಇಡೀ. ಇದು ಬರೀ ಕಟಾವು ಮಾತ್ರ ಸ್ವಲ್ಪ ತುಂಬ ಏನು ಕಷ್ಟ ಆಗಲ್ಲ, ಒಂದು 10 ಸರಿ ಕುಯ್ಬೇಕಾಗುತ್ತೆ ಅದನ್ನ. ನಿಮ್ಮಲ್ಲಿ ಎಷ್ಟು ತಿಂಗಳುಗಳ ಕಾಲ ಏಲಕ್ಕಿಯಲ್ಲಿ ಹಣ್ಣು ಸಿಗುತ್ತೆ? ಸೆಪ್ಟೆಂಬರ್ ಮೊದಲನೇ ವಾರದಿಂದ ಶುರು ಆದರೆ ಜನವರಿವರೆಗೆ ಸಿಗುತ್ತೆ. ಆಮೇಲೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರುತ್ತಲ್ವಾ? ಇಲ್ಲ, ಜನವರಿಗೆಲ್ಲ ಖಾಲಿ ಮಾಡ್ತೀವಿ ಪೂರ್ತಿ. ನಿಮ್ಮಲ್ಲೇ ಇರುವ ಕಂದುಗಳನ್ನ ಹಾಕೊಂಡಿರೋದು ಹೊರಗಡೆಯಿಂದ ಏನಾದರೂ ತಂದಿದ್ರೆ ಹೇಗೆ? ಇಲ್ಲ, ಹೊರಗಡೆಯಿಂದ ತಂದಿದ್ದು, ಹೊರಗಡೆ ಇಲ್ಲ, ನರ್ಸರಿಲಿ ಒಬ್ರು ಮಾಡಿದ್ನ ತಂದಿದ್ದು. ಸಿಂಪರಣೆ ಇಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲ. ರೋಬಸ್ಟ್ ಗಿಡಗಳಿಗೆ ಮತ್ತು ಅರೇಬಿಕಾ ಗಿಡಗಳಿಗೆ ಗೊಬ್ಬರ ಹಾಕ್ತಾ ಇರ್ತಾರಲ್ಲ, ಅದ್ರದ್ದು ಅನುಕೂಲ ಆದೀತು ಅಂತ ಅನ್ಕೊಂಡು ಭಾವಿಸ್ಕೊಳ್ತೀರಾ ಹೇಗೆ? ಇರ್ಬೋದು, ಅದ್ರದ್ದು ಮಳೆಯಲ್ಲೆಲ್ಲ ಬರುತ್ತಲ್ಲ, ಅಳಿಯುತ್ತೆ ಅಂತ ಕಾಣುತ್ತೆ. ಕಾಫಿ ಎಷ್ಟು ಇಳುವರಿ ಸಿಗ್ತಾ ಇದೆ? ಏಲಕ್ಕಿ, ಕಾಳುಮೆಣಸು ಎಷ್ಟು ಪಡಿತಾ ಇದ್ರಿ? ಕಾಳುಮೆಣಸಿನ ಜಾಸ್ತಿ, ಇಲ್ಲಿ ಮಂಜು ಕೂರುತ್ತೆ ಫಾಗ್, ಹಂಗಾಗಿ ಸ್ವಲ್ಪ ಕಡಿಮೆ ಇಲ್ಲಿ ಇಳುವರಿ. ಒಂದೊಂದ್ಸರಿ ಏನೂ ಇಲ್ಲ, ಸೊನ್ನೆ ಇಲ್ಲಿ. ಹಾಗಾಗಿ ಈ ಸರಿ ಒಂದು ಸ್ವಲ್ಪ ಹೊಸ ಬಳ್ಳಿ ಇಲ್ಲಿ ಒಂದು 2-3 ಕ್ವಿಂಟಾಲ್ ಆಗ್ಬೋದು. ಒಂದು 500 ಬಳ್ಳಿ ಇದಾವೆ. ಇನ್ನು ಒಂದು ತಮ್ಮನಿಗೆ ಇನ್ನೊಬ್ಬನಿಗೆ 5-6 ಕ್ವಿಂಟಾಲ್ ಆಗ್ಬೋದು, ಇನ್ನೊಬ್ಬನಿಗೆ ಒಂಥರನೇ ಅವ್ರದ್ವೆ, ಒಂದು 2 ಕ್ವಿಂಟಾಲ್. ಬಂದಷ್ಟು ಬರಲಿ, ಬರುವಾಗ ಬರಲಿ ಅಂತ ಅನ್ಕೊಂಡು ಇಟ್ಕೊಂಡಿದ್ರಿ ಕಾಳುಮೆಣಸಿನ ಅಲ್ವಾ? ಬಂದಷ್ಟು ಬರಲಿ, ಬಳ್ಳಿ ಸಾಯೋದಿಲ್ಲ ಇಲ್ಲಿ, ಅದೇ ಫಸ್ಟ್ ಯಾವಾಗಲೂ ಒಂದೊಂದ್ಸರಿ ಬರುತ್ತೆ ಅಷ್ಟೇ. ಕೊಳೆ ರೋಗ ಆ ಥರದ್ದು ಸಮಸ್ಯೆ ಇಲ್ಲಿ ಕಾಣೋದಿಲ್ವಾ? ಇಲ್ಲಿ ಬಳ್ಳಿ ಎಲ್ಲೋ ಒಂದೊಂದು ದೂರಕ್ಕೆ ಒಂದೊಂದು ಹೋಗುತ್ತೆ, ಬೇರೆ ಕಡೆ ಫಸಲು ಕೊಟ್ಟು ಹೋಗುತ್ತಲ್ಲ, ಆ ಥರ ಹೋಗಲ್ಲ ಇಲ್ಲಿ. ಒಂದು ರೀತಿಯಲ್ಲಿ ಅದೇ ನೋಡಿ, ನಿಸರ್ಗ ಎಷ್ಟು ಚೆನ್ನಾಗಿ ನಿಯಂತ್ರಣ ಮಾಡುತ್ತೆ. ಫಸಲು 1-2 ವರ್ಷ ಸಿಗ್ಲಿಕ್ಕಿಲ್ಲ ಅಥವಾ ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತು, ಆದರೆ ಬಳ್ಳಿಗಳು ಉಳಿದೇ ಉಳಿತವೆ, ಕೆಲವೊಂದು ಸಾರಿ ಉತ್ತಮವಾದ ಫಸಲು ಸಿಗ್ಬೋದು. ಒಳ್ಳೆಯದೇ. ಕಾಳುಮೆಣಸಿಗೆ ಒಂದು ರೀತಿ ಪರ್ಯಾಯವಾಗಿ ಅಥವಾ ಕಾಳುಮೆಣಸು ಇಳುವರಿ ಸಿಗದಿದ್ರೂ ಏಲಕ್ಕಿ ಅಂತೂ ಬಂದೇ ಬರುತ್ತೆ. ಇನ್ನು ಮಂಜು ಎಷ್ಟೇ ಬಿದ್ದರೂ ಅಥವಾ ಅತಿಯಾಗಿ ಮಳೆ ಬಂದ್ರೂ ಸಮಸ್ಯೆ ಆಗದಲ್ಲೂ ಏಲಕ್ಕಿಯಲ್ಲಿ ನೀವು ಇಳುವರಿಯನ್ನು ಪಡಿತಾ ಇರ್ತೀರಿ. ಕಾಫಿ ಹೇಗೆ? ರೋಬಸ್ಟ ಮತ್ತು ಅರಬಿಕಾ ಇಲ್ಲೆಲ್ಲ ನಿಮ್ಮ ಪ್ರದೇಶದಲ್ಲಿ, ಹೊಸಬೀಡು ಸುತ್ತಮುತ್ತ? ಇಲ್ಲ, ಅರಬಿಕಾ ಚೆನ್ನಾಗಾಗುತ್ತೆ. ಅಂದರೆ ಕೆಲವು ಸರಿ ಅತಿಯಾದ ಮಳೆ ಬಂದಾಗ ಸ್ವಲ್ಪ ಚಿಗುರು ಕಡಿಮೆ ಆಗುತ್ತೆ, ಆದರೂ ಪರವಾಗಿಲ್ಲ, ಚೆನ್ನಾಗಾಗುತ್ತೆ ಇಲ್ಲಿ. ರೋಬಸ್ಟನ್ನು ಆಗುತ್ತೆ, ಸ್ವಲ್ಪ ನೆರಳದ ನಿರ್ವಹಣೆ ಚೆನ್ನಾಗಿ ಮಾಡ್ಕೊಂಡ್ರೆ ರೋಬಸ್ಟ್ ಆಗುತ್ತೆ ಇಲ್ಲಿ. ರೋಬಸ್ಟ ಮತ್ತು ಅರೇಬಿಕಕ್ಕೂ ಸಗಣಿ ಗೊಬ್ಬರ, ರಾಸಾಯನಿಕ ಗೊಬ್ಬರ ಮತ್ತು ಬೋರ್ಡೋ ದ್ರಾವಣ ಈ ಥರ ಕೊಡೋದಿದೆಯಾ? ಇದಕ್ಕೆ ಮಾತ್ರ ಒಂದು 1/4 ಬುಟ್ಟಿಯಷ್ಟು ರೋಬಸ್ಟಾಗಿ ಸಗಣಿ ಗೊಬ್ಬರ ಹಾಕಿಸ್ತೀವಿ. ಆಮೇಲೆ ಅರೇಬಿಕಕ್ಕೆ ಮಾತ್ರ ಹಾಕಲ್ಲ, ಅರೇಬಿಕಕ್ಕೆ ಬರೀ NPK. ಆಮೇಲೆ ಒಂದು 2 ಸ್ಪ್ರೇ ಮಾಡ್ತೀವಿ ವರ್ಷಕ್ಕೆ. ಎಂತ ಸ್ಪ್ರೇ ಕೊಡ್ತೀರಿ? ಕಾಂಟಾಫ್ ಅಂತ, ಇದು ಲೀಫ್ ರಸ್ಟಿಗೆ ಮಾಡ್ತೀವಿ 2 ಸರಿ. ಕಾಫಿಯಲ್ಲಿ ನೀವು ಉಂಡೆ ಕಾಫಿನೇ ಮಾರಾಟ ಮಾಡ್ತೀರಾ ಅಥವಾ ಬೇಳೆ ಮಾಡಿ ಕೊಡ್ತೀರಾ? ಇಲ್ಲ, ಬೇಳೆ ಮಾಡೇ ಕೊಡ್ತೀವಿ. ಎಲ್ಲಿ ಪಲ್ಪ್ ಮಾಡ್ಕೊಳ್ಳೋದು? ಪಲ್ಪ್ ನಮ್ಮದೇ ಇತ್ತು, ಮನೆ ಹತ್ರನೇ, 3 ಜನಕ್ಕೆ ಒಂದೇ. ಅದು ಅದಕ್ಕೆ ಕಳೆದ ವರ್ಷದಿಂದ ಸ್ವಲ್ಪ ಕೆಟ್ಟ ಹೋಗಿದೆ, ಹಂಗಾಗಿ ಬೇರೆ ಕಡೆ ಮಾಡಿಸ್ತಿದ್ದೀವಿ. ಬೆಳೆ ಮಾಡಿ ಮಾರಾಟ ಮಾಡೋದು ಒಳ್ಳೇದಲ್ವಾ? ಬೆಳೆ ಮಾಡಿ ಮಾರಾಟ ಮಾಡೋ ಒಳ್ಳೇದು. ಈ ಒಂಥರದಲ್ಲಿ ಲೆಕ್ಕ ಹಾಕಿದ್ರೆ ನೀವು ಪಕ್ಷಿಗಳು ತಿಂದು ಕಬ್ಬೆಕ್ಕು ಅದು ಇದೆಲ್ಲ ತಿಂದು ಮತ್ತೆ ಮಳೆಯಲ್ಲಿ 2-3 ಸರಿ ಉದುರಿ ಹೋಗುತ್ತೆ, ಅದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಉಂಡೆ ಕಾಫಿ ಮಾರೋದು ಒಳ್ಳೇದು ಅನಿಸ್ತದೆ. ಅಂದ್ರೆ ಒಣಗಿಸೋಕ್ಕೆ ಜಾಸ್ತಿ ಪ್ರದೇಶ ಬೇಕು, ಜಾಗ ಹೆಚ್ಚು ಬೇಕು, ದಿನನೂ ಹೆಚ್ಚು ತೆಗೆದುಕೊಳ್ಳುತ್ತೆ ಅಲ್ವಾ? ಹೌದೌದು, ದಿನನೂ ಹೆಚ್ಚು ತೆಗೆದುಕೊಳ್ಳುತ್ತೆ. ಎಲ್ಲದರಲ್ಲೂ ಇತಿಮಿತಿ ಇದ್ದಿದ್ದೆ, ಈ ಕಡೆ ಬೆಳೆ ಮಾಡ್ಲಿಕ್ಕೆ ಹೊರಟ್ರೆ ಪೂರ್ಣ ಹಣ್ಣಾಗಿರ್ಬೇಕು ಅಥವಾ ಒಳ್ಳೆ ಪಕ್ವಾಗಿರ್ಬೇಕು, ಕಾಯಿಕಾಯಿ ತಗೊಂಡು ಹಾಕಕ್ಕೂ ಆಗಲ್ಲ ಅಲ್ವಾ? ಹೌದೌದು, ಚೆನ್ನಾಗಿ ಹಣ್ಣಾಗಿರ್ಬೇಕು ಬೆಳೆ ಮಾಡಕ್ಕೆ. ಬೆಳೆ ಮಾಡಿದ್ರೆ ಸಿಪ್ಪೆನೂ ಸಿಗುತ್ತೆ, ಗೊಬ್ಬರಕ್ಕೆ ಅನುಕೂಲ ಆಗುತ್ತೆ, ಹೀಗೆ ಆಮೇಲೆ ದಾಸ್ತಾನು ಮಾಡ್ಲಿಕ್ಕೂ ಹೆಚ್ಚು ಜಾಗ ಬೇಕಾಗಿಲ್ಲ, ಬೇಗ ಒಣಗುತ್ತೆ, ಮತ್ತೆ ಒಳ್ಳೆ ಬೆಲೆನೂ ಸಿಗೋದಿದೆ ಅಲ್ವಾ? ಹೌದೌದು, ಒಳ್ಳೆ ಬೆಲೆನೂ ಸಿಗ್ತಾ ಇದೆ. ಇಲ್ಲಿ ಕಳೆದ ವರ್ಷ ಉಂಡೆ ಕಾಫಿಗೂ 9,300 ಅಲ್ಲಿವರೆಗೆ ಸಿಕ್ಕಿದೆ, ಹಾಗಾಗಿ ಎಲ್ಲ ಒಂದೇ ಅನಿಸ್ತದೆ. ಅರೇಬಿಕಾ ರೋಬಸ್ಟಕ್ಕಿಂತ ಒಳ್ಳೆ ಬೆಲೆಯನ್ನ ಗಿಟ್ಟಿಸ್ಕೊಂತ ಬಂದಿದೆ, ಕೆಲವೊಂದು ವರ್ಷಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರೇಬಿಕಕ್ಕೆ ಒಳ್ಳೆ ಸ್ಥಾನಮಾನ ಒಳ್ಳೆ ಧಾರಣೆಯನ್ನು ಲಭಿಸೋದಿದೆ, ಏನಂತೀರಿ? ಹೌದೌದು, ಒಂದು 4-5 ವರ್ಷ ತೀರಾ ನೆಲಕಚ್ಚಿತ್ತು ಪಾರ್ಚ್ಮೆಂಟ್ ರೇಟು, ಈ ಇತ್ತೀಚಿನ ವರ್ಷಗಳಲ್ಲಿ ಪರವಾಗಿಲ್ಲ, ಸ್ವಲ್ಪ ಮೇಲೆ ಹೋಗ್ತಿದೆ. ಅದೇನೋ ಈ 2022ರವರೆಗೆ ಇರುತ್ತೆ ಅಂತ ಹೇಳಿದ್ರು, ಅದು 2022 ಆಯ್ತಾ ಬಂತು, ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಮನೆಯಲ್ಲಿ ನಾನು, ಶ್ರೀಮತಿ, ಒಬ್ಬ ಮಗ, ಒಬ್ಬ ಮಕ್ಕಳು. ಎಲ್ಲರೂ ನಿಮ್ಮ ನಿಮ್ಮ ಮಟ್ಟದಲ್ಲಿ ಕೃಷಿ ಕೆಲಸಗಳನ್ನು ಮಾಡ್ಕೊಂತ ಭಾಗಿ ಹಾಕ್ಯಂತ ಹೋಗ್ತಾ ಇದೀರಲ್ವಾ? ನಮ್ಮಮ್ಮ ಮಟ್ಟದಲ್ಲಿ ಮಾಡ್ತೀವಿ ಸಮಯ ಇದ್ದಾಗ. ಆಳುಕಾಳುಗಳನ್ನು ಅವಲಂಬನೆ ಮಾಡ್ಕೊಂಡು ಹೋಗ್ತೀರಲ್ವಾ? ಹೆಚ್ಚಿನ ಅಂಶ ಆಳುಕಾಳುಗಳ ಮೇಲೆ ಅವಲಂಬನೆ ಆಗಿದೆ, ಯಾಕಂದ್ರೆ ಇನ್ನು ಮಕ್ಕಳು ಇನ್ನು ಓದ್ತಾ ಇದಾರೆ. ಅವರು ಓದ ಮಕ್ಕಳಿದ್ರೆ ಅವರು ಹೆಚ್ಚು ಕೆಲಸನೂ ಮಾಡೋಕ್ಕಾಗಲ್ಲ, ನೀವು ಹೆಚ್ಚು ತೊಡಸ್ಕೊಳ್ಳಕ್ ಆಗುದಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಆದ್ರೂ ತೋಟದ ಪಕ್ಕದಲ್ಲೇ ನಿಮ್ದು ಜಮೀನು ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊಂತ ಹೋದಷ್ಟು ಅನುಕೂಲವೇ. ದನಕರುಗಳನ್ನು ಇಟ್ಕೊಂಡಿದ್ದೀರಿ ಅಲ್ವಾ? ಒಂದು ಹಸು, ಒಂದು ಅದ್ರ ಕರು, ಒಂದು ಹೋರಿ ಇದೆ, ಅದೇ ಮನೆಗೆ ಹಾಲಾಗುತ್ತೆ ಅದು, ಆಮೇಲೆ ಅದ್ರ ಗಂಜಲ ಸಿಗುತ್ತೆ, ಸಗಣಿ ಸಿಗುತ್ತೆ ತೋಟಕ್ಕೆ. ಒಂದು ಸಾಧಾರಣ ಈ ಮನೆ ಹತ್ರ ಇರೋ ರೋಬಸ್ಟ ತೋಟಕ್ಕೆ ಸಾಕು ಅದ್ರ ಸಗಣಿ. ಮತ್ತೆ ಉಳಿದಂತೆ ಸ್ವಲ್ಪ ಖರೀದಿ ಮಾಡ್ತೀರಾ? ನಾವು ಖರೀದಿ ಮಾಡ್ತೀವಿ ಸ್ವಲ್ಪ, ಈ ಬಟರ್ ಫ್ರೂಟ್ಗೆ ಕೆಲ ಸ್ವಲ್ಪ ಖರೀದಿ ಮಾಡ್ತೀವಿ. ಹೇಳ್ತಾ ಇದ್ರಿ ತಂದೆಯವರು ಸಖತ್ತಾಗಿ ಸಗಣಿ ಗೊಬ್ಬರ ಕೊಟ್ಟು ಏಲಕ್ಕಿಯನ್ನ ಬೆಳೀತಾ ಇದ್ರು ಅಂತ. ಆಗ ಎಷ್ಟು ಬೆಳೀತಾ ಇದ್ರಿ ತಂದೆಯವ್ರ ಕಾಲದಲ್ಲಿ ಏಲಕ್ಕಿನ? ಅವಾಗ ಒಂದು 3,000 ಕೆಜಿ ಬೆಳೆಯವರು, ನಿರ್ವಹಣೆ ಹಂಗೆ ಇತ್ತ ಅವಾಗ. ಅವಾಗ ಏನ್ ಮಾಡ್ತಿದ್ರು, ಒಂದು 15 ಜನ ಕೆಲಸದವ್ರು, ಅವ್ರ ಕೆಲಸ ಇಲ್ದಾಗ ಬೇಸಿಗೆಯಲ್ಲಿ ಸಗಣಿ ಗೊಬ್ಬರ ಎಲ್ಲ ಸಾಕಿಸಿ ಅದನ್ನ ಪೂರ್ತಿ ಪುಡಿ ಮಾಡಿ ಡಸ್ಟ್ ತರ, ಆಮೇಲೆ ಅದನ್ನ ಹಾಕ್ಸೋರು ಮೇ ತಿಂಗಳಲ್ಲಿ ಒಂದ್ಸರಿ, ಸೆಪ್ಟೆಂಬರ್ ತಿಂಗಳಲ್ಲಿ. ಅವಾಗ ಸಂಬಳ ಕಡಿಮೆ ಇತ್ತು ಕೆಲಸದವ್ರದ್ದು, ಗೊಬ್ಬರ ಚೆನ್ನಾಗಿ ಸಿಗ್ತಾ ಇತ್ತು, ಗೊಬ್ಬರ ಚೆನ್ನಾಗಿ ಸಿಗೋದು. ಆಗಲ್ಲ ಎಷ್ಟು ಹಸುಗಳು ಅಥವಾ ಎಮ್ಮೆಗಳನ್ನ ಇಟ್ಕೊಂಡಿದ್ರಿ? ಅವಾಗ 8 ಹತ್ತಿದ್ವು, ಮತ್ತೆ ಹೊರಗಡೆ ತರಿಸ್ತಾ ಇದ್ವು. ಸಗಣಿ ಗೊಬ್ಬರ ಕೊಟ್ರೆ ಎಲ್ಲಾ ಗಿಡಗಳಿಗೂ ಅನುಕೂಲವೇ, ಬಾಳಿಕೆ ಬರ್ತವೆ, ಮತ್ತಿನ್ನು ಬೇರೆ ಬೇರೆ ರೀತಿಯ ಪ್ರಯೋಜನಗಳಲ್ವಾ? ಹೌದೌದು, ಬಾಳಿಕೆ ಬರ್ತವೆ ಸಗಣಿ ಗೊಬ್ಬರದಿಂದ. ತಕ್ಷಣ ಪ್ರಗತಿ ಕಾಣಬೇಕು ಅಂದ್ರೆ NPK ಹಾಕ್ತಾರೆ, ತಾತ್ಕಾಲಿಕ ಅಷ್ಟೇ. ಸಗಣಿ ಗೊಬ್ಬರದಿಂದ ನಿಧಾನಕ್ಕಾದ್ರೂ ತುಂಬಾ ವರ್ಷಗಳ ಬಾಳಿಕೆ ಬರ್ತವೆ ಗಿಡಗಳು. ಹಸುಗಳನ್ನ ನೋಡ್ಕೊಳ್ಳೋದು, ಹಾಲಿಂಡದು, ಏನಾದ್ರೂ ಹೆಚ್ಚಿಗಿದ್ರೆ ಹಾಲನ್ನ ಬೇರೆಯವರಿಗೆ ಕೊಡೋದು, ಇದೆಲ್ಲ ಜವಾಬ್ದಾರಿ ಯಾರದು? ಒಂದೇ ಹಸು ಇರೋದು, ಅದು ಮಗ ರಜಾ ಇದ್ದಾಗ ಅವನು ನೋಡ್ಕೊಳ್ತಾನೆ, ಕಾಲೇಜಲ್ಲಿ ಹೋದಾಗ ನಾವು ನೋಡ್ಕೊಳ್ತೀವಿ. ಹಾಲು ಶ್ರೀಮತಿನು ನಾನು ಇಬ್ರು ಹಿಂಡ್ತೀವಿ, ಒಬ್ಬೊಬ್ರು ಒಂದೊಂದ್ಸರಿ. ಕೊಟ್ಟಿಗೆ ಶುಚಿ ಮಾಡೋದು ಇದೆಲ್ಲ ಇಬ್ರು ಮಾಡ್ತೀವಿ. ಅದಕ್ಕೇನು ಆಳುಗಳೇ ಬರ್ಬೇಕಂತೇನಿಲ್ಲ ಅಲ್ವಾ? ಇಲ್ಲ, ಅದಕ್ಕೇನಿಲ್ಲ, ನಾವು ಮಾಡ್ತೀವಿ. ಸಗಣಿ ತೆಗೆದು ಒಂದ್ ಕಡೆಗೆ ಹಾಕಿ ಮತ್ತೆ ಅದಕ್ಕೆ ಏನಾದ್ರೂ ಸೊಪ್ಪು ತರಗು ಮತ್ತೊಂದ್ ಮಗದೊಂದನ್ನ ಬೆರೆಸ್ತೀರಾ, ಅಥವಾ ಬರೀ ಕೊಟ್ಟಿಗೆದ ಮಾತ್ರ ಒಂದ್ ಕಡೆಗೆ ಹಾಕಿ ಉಪಯೋಗಿಸ್ಕೊಳ್ತೀರಾ, ಹೇಗೆ? ಇಲ್ಲ, ಸಗಣಿ ಏನ್ ಮಾಡ್ತೀವಿ, ತುಂಬಾ ಬಾಳೆ ಹಾಕ್ತಿವಿ ಇಲ್ಲಿ ತೋಟದ ಮಧ್ಯೆ, ಅದ್ರ ಕಂದೆಲ್ಲ ಕಡಿಸಿ ಅದಕ್ಕೆ ಹಾಕ್ತಿವಿ. ಅದ್ ಸ್ವಲ್ಪ ಈ ಪೊಟ್ಯಾಶ್ ಅಂಶ ಇರ್ತದೆ ಈ ಬಾಳೆ ಕಂದಲ್ಲಿ, ಹಂಗಾಗಿ ಮತ್ತೆ ನಿಮ್ ಬೇರೆ ಸೊಪ್ಪೇನು ಸಿಗಲ್ಲ ಇಲ್ಲಿ, ಹಂಗಾಗಿ ಏನು ಹಾಕಕ್ ಹೋಗಲ್ಲ. ಕೆಲವರು ಮರಗಳ ಎಲೆ ಅಥವಾ ಒಣಗಿದ ತರಗು ಕಸ ಕಡ್ಡಿ ಮತ್ತೊಂದನ್ನು ಸೇರಿಸಿ ತರ ಕಾಂಪೋಸ್ಟ್ ಪದ್ಧತಿಯಲ್ಲಿ ಮಾಡ್ಕೊಳ್ಳೋದಿದೆ, ಅದಕ್ಕೆ ಟ್ರೈಕೋಡರ್ಮನ್ನು ಸೇರಿಸ್ತಾರೆ. ಹೀಗೆ ಗೊಬ್ಬರ ಮಾಡ್ಕೊಳ್ಳೋದ್ರಲ್ಲಿ ನಾನಾ ತರದ ಒಂದು ಪದ್ಧತಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ನೀವು ಆ ತರ ಏನು ವಿಶೇಷವಾಗಿ ಮಾಡ್ಲಿಕ್ಕೆ ಹೋಗಿಲ್ಲ ಅಲ್ವಾ? ಇಲ್ಲ, ವಿಶೇಷವಾಗಿ ಅಂದ್ರೆ ಮರ ಹತ್ತಿ ಸೊಪ್ಪು ಕಡಿಬೇಕು, ಮರ ಹತ್ತಾರೆ ಯಾರಿಲ್ಲ, ಹಾಗಾಗಿ ಇವಾಗ ತರಗು ಸಿಗಲ್ಲ, ಎಲ್ಲ ತುಂಬಾ ಕಳೆಗಳು ಬೆಳೀತಾ ಇರ್ತದೆ ತೋಟದಲ್ಲಿ. ಇತ್ತೀಚಿನ ವರ್ಷಗಳ ಮಳೆ ಜಾಸ್ತಿ ಆಗಿ ಎಲ್ಲ ತರಗೆಲ್ಲ ಅಡಿಗೆ ಹೋಗಿರೋದು, ಫುಲ್ ಕಳೆನೇ ಬಿಡ್ತದೆ ಮೇಲೆ, ಹಾಗಾಗಿ ಅಂತದೇನಿಲ್ಲ, ಬಾಳೆಕಂದು ಮಾತ್ರ ಸಿಗುತ್ತೆ, ಅದನ್ನ ಕಟ್ಸಿ ಹಾಕ್ತಿವಿ. ಅಷ್ಟೊಂದು ಬಾಳೆಕಂದು ಸಿಗುತ್ತಾ? ಹಾ, ಬಾಳೆಕಂದು ಇದೆ, ಬೇಕಾದಷ್ಟಿದೆ. ಯಾವ ತರ ಬಾಳೆ ಕೊಂಡಿದ್ದಾರೆ? ಪುಟ್ ಬಾಳೆ, ಆಮೇಲೆ ಚಂದ್ರು ಬಾಳೆ ಒಂದ್ ಸ್ವಲ್ಪ ಇದೆ ಅಷ್ಟೇ, ಬೇರೆ ತಳಿ. ದನಕರುಗಳಿಗೂ ಬಾಳೆ ಎಲೆ ಬಾಳೆಕಂದನ್ನ ಕೊಡ್ತೀರಾ ತಿನ್ಲಿಕ್ಕೆ ಅಥವಾ? ದನಕರುಗಳಿಗೂ ಬಾಳೆಕಂದು ಕೊಡ್ತೀವಿ, ಹೆಚ್ಚಾಗಿ ಕಡಿಸ್ತೀವಲ್ಲ ಅವಾಗ ಕೊಡ್ತೀವಿ. ಕೆಲವರು ಗಬ್ಬಾದಾಗ ಕೊಡಬಾರ್ದಂತ ಹೇಳ್ತಾರೆ, ಇಲ್ಲೆಲ್ಲ ಹೇಗೆ ಅಭಿಪ್ರಾಯ ಜನಗಳದು? ಬೇರೆಯವ್ರು ಯಾರು ಕೊಡಕ್ ಹೋಗಲ್ಲ, ನಾವು ಮಾತ್ರ ಒಂದ್ ಸ್ವಲ್ಪ ಕೊಡ್ತೀವಿ, ಇದೆಯಲ್ಲ ತೋಟದಲ್ಲಿ ಹಂಗಾಗಿ ಕೊಡ್ತೀವಿ. ಕಾಫಿ ತೋಟದಲ್ಲಿ ಹಾಕಿರುವ ಹೂ ಬಾಳೆ ಅಥವಾ ಪುಟ್ ಬಾಳೆ ಚಂದ್ರಬಾಳೆ ಮಾರಾಟಕ್ಕೂ ಆಗುತ್ತಲ್ವಾ? ಮಾರಾಟಕ್ಕೆ ಅಂದ್ರೆ ಇಲ್ಲಿ ಮಳೆ ಇರುತ್ತದಲ್ಲ ವರ್ಷ ಇಡೀ, ಹಾಗಾಗಿ ಏನಾಗುತ್ತೆ ಒಂದ್ 3 ತಿಂಗಳು ಸಿಗುತ್ತೆ, ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ, ಆಮೇಲೆ ಸಿಗಲ್ಲ. ಮತ್ತೆ ಚಳಿಗೆಲ್ಲ ಕಪ್ಪಾಗುತ್ತೆ ಡಿಸೆಂಬರ್ ಈ ತಿಂಗಳಲ್ಲ, ಹಾಗಾಗಿ ಒಂದ್ 3 ತಿಂಗಳಲ್ಲಿ ಸಿಗುತ್ತೆ. ಅದೇನು ತುಂಬಾ ಅದರಿಂದ ಏನು ತುಂಬಾ ಪ್ರಯೋಜನ ಆಗಲ್ಲ, ಆದ್ರೆ ಮೊದಲಿಂದ ಹಾಕಿದ್ದಿದೆ, ಮತ್ತೆ ಮನೆ ಉಪಯೋಗಕ್ಕೆ ಪೂಜೆಗೆಲ್ಲ ಬೇಕು ಅಂತ ಇಟ್ಟಿದ್ವಿ. ಇಲ್ಲೆಲ್ಲ ಆನೆಗಳು ಅಥವಾ ಬೇರೆ ಹಾನಿ ಮಾಡುವ ಪ್ರಾಣಿಗಳು ಇಲ್ವಾ? ಇಲ್ಲ, ಆನೆನ ಹುಟ್ಟಿದ್ಮೇಲೆ ನೋಡಿಲ್ಲ ಇಲ್ಲಿ, ಮಂಗಗಳು ನೋಡಿಲ್ಲ ಹುಟ್ಟಿದ್ಮೇಲೆ, ಹಂಗಾಗಿ ಬೇರೆ ಏನು ಹಾನಿ ಮಾಡಂತ ಈ ಕಾಡಂದಿ ಅದು ಇರುತ್ತೆ, ಸ್ವಲ್ಪ ಮಣ್ಣು ಮುಗಿಸ್ತದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ಪರವಾಗಿಲ್ಲ, ಬೆಟ್ಟ ಹತ್ತಿರದಲ್ಲಿ ಇದ್ರೂ ಹಂದಿಗಳ ಕಾಟ ಅಷ್ಟೊಂದಿಲ್ಲ, ಆಮೇಲೆ ಕೋತಿಗಳು ಸಹ ನಿಮ್ಮಲ್ಲಿಗೆ ಬಂದು ತೊಂದರೆ ಮಾಡಿಲ್ಲ, ಆನೆಗಳಂತೂ ಬಂದೇ ಇಲ್ಲ ಅಂತ ಹೇಳ್ತಿದ್ರಿ, ಒಂದು ರೀತಿ ಖುಷಿ ಕೊಡೋ ಸಂಗತಿನೇ. ಎಷ್ಟೋ ಕಡೆಗೆ ಆನೆಗಳು ನೆಂಟರಿಗಿಂತ ಹೆಚ್ಚು ಭೇಟಿ ನೀಡಿ ಜಮೀನಿಗೆ ಮನೆ ಕಡೆಗೆ ಇಲ್ಲಿ ಇರಲೇಬಾರ್ದು ಅನ್ನೋ ಥರ ಆಗಿಬಿಟ್ಟಿದೆ, ಆದರೂ ಆ ಥರದ ಚಿತ್ರಣ ನಿಮ್ಮಲ್ಲಿಲ್ಲ. ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿಕೊಂಡು ಕೃಷಿಯಲ್ಲಿ ತೊಡಸ್ಕೊಂತ ಬಂದಿದ್ರಿ, ಏನನ್ಸುತ್ತೆ ಈಗ ನೀವು ಓದುವಾಗ್ಲೂ ಏನೋ ಒಂದು ಉದ್ಯೋಗಕ್ಕೆ ಹೋಗಬೇಕು ಅಥವಾ ಏನೋ ಒಂದು ಮಾಡಬೇಕನ್ನೋ ಥರ ಆಲೋಚನೆ ಇದ್ದಿತ್ತೇನೋ, ಕೃಷಿಗೆ ಬಂದ ಮೇಲೆ ಏನನ್ಸುತ್ತೆ ಒಟ್ಟಾರೆ ಒಂದು ಚಿತ್ರಣವನ್ನು ಗಮನಿಸಿಕೊಂಡ್ರೆ ನಮ್ಮ ವಿದ್ಯಾವಂತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಏಳು ಬೀಳುಗಳಿದ್ದಾವೆ ಕೃಷಿಯಲ್ಲಿ, ಕಷ್ಟ ಸುಖಗಳು ಇದ್ದಾವೆ. ಒಳ್ಳೆ ಪರಿಸರದಲ್ಲಿ ಬದುಕ್ತಾ ಇದ್ದೀವಿ, ಒಳ್ಳೆ ಗಾಳಿ ಒಳ್ಳೆ ಬೆಳಕು ಒಳ್ಳೆ ನೀರು ತೃಪ್ತಿ ತಂದಿದೆ ನಮಗೆ. ವರ್ಷ ವರ್ಷಕ್ಕೂ ಇಂತಿಷ್ಟಂತ ದುಡ್ಡನ್ನು ಮಾಡ್ಕೊಂತ ಬೆಳವಣಿಗೆ ಆಗಿದೀರ ಅಲ್ವಾ? ಬೆಳವಣಿಗೆ ಜೊತೆಗೆ ಬಂದಿದ್ದೆಲ್ಲ ಹೊಸ್ತಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಆಗ್ತದೆ, ಮನೆ ಕಣ ಅದೆಲ್ಲ ಆಗ್ಬೇಕು, ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆಯಲ್ಲ, ಇನ್ನು ಮಕ್ಕಳು ವಿದ್ಯೆ ತೊಂದರೆ ಇಲ್ಲ. ನಿಜ, ಎಲ್ಲ ಕೂಡಿಡಕ್ಕೆ ಹೋಗ್ಬಾರ್ದು, ಹೇಳ್ತಾರಲ್ಲ ಇಟ್ಟು ಇಟ್ಟು ಕೆಟ್ಟ ಕೊಟ್ಟು ಕೊಟ್ಟು ಕೆಟ್ಟ ಅಂತ. ಅತಿಯಾಗಿ ಇಡಕ್ಕೆ ಹೋಗಿ ಮೂಲಭೂತ ಕೆಲಸಗಳನ್ನೇ ಮಾಡಲಿಲ್ಲ ಅಂತಂದ್ರೆ ಏನ್ ಬಂತು? ಎಷ್ಟೋ ಜನ ಇನ್ನು ಏನೇನೋ ಮಾಡಕ್ ಹೋಗ್ತಾರೆ, ಇನ್ನೇನೋ ಆಸ್ತಿ ಮಾಡಕ್ ಹೋಗ್ತಾರೆ, ಇನ್ನೆಲ್ಲೋ ಏನೋ ತೆಗೆದುಕೊಳ್ಳೋಕೆ ಹೋಗ್ತಾರೆ, ಇಲ್ಲಿ ತಮ್ಮ ತೋಟದ್ದು ತಮ್ಮ ಜಮೀನಿನ ಅಭಿವೃದ್ಧಿಯನ್ನ ಮಾಡೋ ಬದಲಿಗೆ ಒಟ್ಟಾರೆ ತುಂಬಾ ಹೊರೆ ಅಲ್ದಲನೆ ತರ ಹಿತವಾಗಿ ಬೇಸಾಯದಲ್ಲಿ ನೀವು ಬೆಳವಣಿಗೆನ ಕಾಣ್ತಾ ಬಂದಿದ್ರಿ, ಅನುಕೂಲ ಆಗಿದೆ ಅಲ್ವಾ? ಅನುಕೂಲ ಆಗಿದೆ, ತೊಂದರೆ ಇಲ್ಲ, ಅಂತವಾಗಿ ಆಗ್ತಾ ಇದೆ. ಮುಂದೆ ಬರೋದೆಲ್ಲ ಸ್ವಲ್ಪ ಹೆಚ್ಚಿನ ಇಳುವರಿ ಬಟರ್ ಫ್ರೂಟ್ ಅಲ್ಲಿ ಬರಬೇಕು. ರೋಬಸ್ಟ ತೋಟನೂ 10-12 ವರ್ಷ ಆಗಿದೆ, ಇನ್ ಮುಂದಕ್ಕೆ ಅದೇ ಇಳುವರಿ ಬರೋದು. ನಿಜ ಹೇಳ್ತಾ ಇದ್ರ, ಹಾಲನ್ನ ಜೊತೆಲೆ ಹಿಂಡ್ತೀವಿ, ಕೊಟ್ಟಿಗೆಯನ್ನು ಶುಚಿ ಮಾಡೋದ್ರ ಜೊತೆಗೆ ಮನೆ ಕೆಲಸ ಅಲ್ದಲನೆ. ಅಂದ್ರೆ ಮನೆ ಕೆಲಸನೇ ತುಂಬಾ ಆಗುತ್ತೆ, ನಿಮ್ ಮಕ್ಕಳು ಶಾಲೆಗೆ ಹೋಗೋದು ಕಾಲೇಜ್ಗೆ ಹೋಗೋದು ಮನೆ ಕೆಲಸ, ಸಮಯ ಇದ್ದಾಗೆಲ್ಲ ಸ್ವಲ್ಪ ತೊಡಸ್ಕೊಳ್ತಾರೆ. ಒಳ್ಳೇದು, ಕೆಲಸ ಮಾಡಿದ್ರೇನೆ ಒಂಥರ ಆರೋಗ್ಯ ಆನಂದ. ಮಗ ಮತ್ತು ಮಗಳದು ಹೇಗಿದೆ ಆಸಕ್ತಿ ಕೃಷಿಯಲ್ಲಿ? ಅವ್ರಿಗೇನು ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಇನ್ ಮುಂದಕ್ಕೆ ನೋಡಬೇಕು. ನಿಮ್ಮಷ್ಟು ಅಲ್ಲದಿದ್ರು ಸ್ವಲ್ಪನಾದ್ರೂ ಇದ್ದೇ ಇರುತ್ತೆ ಮಕ್ಕಳಲ್ಲಿ, ಕೃಷಿ ಕುಟುಂಬ ಹಳ್ಳಿ ಪರಿಸರದಲ್ಲಿ ಬೆಳೆದಿರುವ ಮಕ್ಕಳಿಗೆ ಮಮತೆ ಅನ್ನೋದಿರುತ್ತೆ, ಸ್ವಲ್ಪನಾದ್ರೂ ಕೆಲಸ ಮಾಡೇ ಮಾಡ್ತವೆ. ನಾವು ಅನ್ಕೊಂಡಷ್ಟು ಆಗದಿದ್ರು ಅವ್ರ ಮಟ್ಟದಲ್ಲಿ ಓದ್ಬೇಕನ್ನೋ ಒಂದು ಆಲೋಚನೆ ಇದ್ದೇ ಇರುತ್ತೆ, ಹೆಚ್ಚು ತೊಡಸ್ಕೊಳ್ಳೋಕು ಆಗಲ್ಲ, ಆದರೂ ಸಣ್ಣ ಪುಟ್ಟ ಕೆಲಸಗಳನ್ನ ನಿಭಾಯಿಸ್ಲಿಕ್ಕು ಮತ್ತು ನಿಮ್ ಜೊತೆಗೆ ಅವರು ಕಲಿತು ಅದನ್ನ ಮುಂದುವರ್ಸ್ಲಿಕ್ಕೆ ಪ್ರಯೋಜನ. ಸ್ನಾತಕೋತ್ತರ ಪದವಿ ಮಾಡಿಕೊಂಡು ಬೇಸಾಯದಲ್ಲಿ ನೀವು ತೊಡಸ್ಕೊಂತ ಬಂದಿದ್ರಿ, ನಿಮ್ಮ ತೋಟವನ್ನ ನೋಡಿದ್ವಿ, ಹಿತ ಅನಿಸ್ತು, ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಈ ಸಂದರ್ಭದಲ್ಲಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಿಮಗೂ ಧನ್ಯವಾದಗಳು. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಹೊಸಬೀಡು ಗ್ರಾಮದ ಹೆಚ್ ಎಂ ಶ್ರೀಕೇಶ್ ಅವರ ಕಾಫಿ, ಏಲಕ್ಕಿ ಮತ್ತು ಇತರೆ ಬೆಳೆಗಳಲ್ಲಿನ ಅನುಭವಗಳನ್ನ ವಿಚಾರಗಳನ್ನ ಆಲಿಸಿಕೊಂಡ್ರಿ. ಅವರ ಮನೆಯ ಬಳಿ ಇರುವ ಚಂದ್ರ ಬಾಳೆ ವಿಶೇಷವಾಗಿದೆ, ಚೆನ್ನಾಗಿದೆ, ಹುಲ್ಸಾಗಿ ಬೆಳೆದಿದೆ. ಇನ್ನು ತೋಟದಲ್ಲಿ ಪುಟ್ಬಾಳೆನೂ ಉತ್ತಮವಾಗಿ ಬೆಳೆದಿದೆ ಅಂತ ಹೇಳ್ತಾ ಇದ್ರು. ಅದನ್ನು ಗೊಬ್ಬರಕ್ಕೂ ಉಪಯೋಗಿಸ್ಕೊಳ್ತಾರೆ, ಹಾಗೆ ದನಕರುಗಳಿಗೂ ಬಳಕೆ ಮಾಡ್ಕೊಳ್ತಾರೆ. ತೋಟದಲ್ಲಿ ಒಂದೆರಡು ಬೆಳೆ ಇರೋದಕ್ಕಿಂತ 4-6 ಬೆಳೆಗಳನ್ನು ಇಟ್ಕೊಂಡ್ರೆ ಉತ್ತಮವೇ. ಕೆಲವೊಬ್ರು ಕಿತ್ತಳೆಯನ್ನು ಹಾಕೊಳ್ತಾರೆ, ಉಳಿಸ್ಕೊಳ್ತಾರೆ, ಇನ್ನು ಬೇರೆ ಬೇರೆ ಬೆಳೆಗಳ ಬಗ್ಗೆ ಗಮನ ಹರಿಸ್ತಾರೆ. ಮನೆ ಬಳಕೆಗಾಗಿ ಸ್ವಲ್ಪನಾದರೂ ಮಾರಾಟ ಆಗಲಿ ಅಂತ ಅಂದ್ಕೊಂಡು ನಾಟಿ ಶುಂಠಿಯನ್ನು ಬೆಳೆದಿರೋರಿದ್ದಾರೆ. ಎಮ್ ಎಸ್ ಸಿ ಮಾಡಿಕೊಂಡು ಶ್ರೀಕೇಶ್ ಅವರು ಕೃಷಿಯಲ್ಲಿ ತೊಡಸ್ಕೊಂಡಿರೋದು ಒಂದು ವಿಶೇಷವೇ. ಎಷ್ಟೋ ಜನ ಇಷ್ಟೊಂದು ಮಾಡಿಕೊಂಡ್ವಿ ವ್ಯಾಸಂಗ ಅಂತ ಅಂದ್ಕೊಂಡು ಊರಲ್ಲಿ ಉಳಿಲಿಕ್ಕೆ ಇಷ್ಟಪಡೋದಿಲ್ಲ, ಜನ ಏನನ್ನೋ ಮಾತಾಡ್ತಾರೆ ಅಂತ ಅಂದ್ಕೊಂಡು ಇವರೇ ಜಾಗ ಖಾಲಿ ಮಾಡ್ಕೊಂಡು ಹೋಗಿರೋದಿದೆ. ಆದರೆ ಭೂಮಿ ತಾಯಿ ಇವರನ್ನ ಕರೆಸ್ತು ಇಲ್ಲೇ ವಾಸ ಇದ್ದುಕೊಂಡು ಆಳುಕಾಳುಗಳನ್ನು ಬಳಕೆ ಮಾಡಿಕೊಂಡು ಬೇಸಾಯದಲ್ಲಿ ಹಿತವಾಗಿ ಬೆಳೀತಿರೋದನ್ನು ನಾವು ಗಮನಿಸಿದ್ವಿ. ಏಲಕ್ಕಿಯನ್ನು ರೋಬಸ್ಟದಲ್ಲಿ ಹಾಕ್ಕೊಳ್ಳೋದು ಸೂಕ್ತ ಅಂತ ಅಂದ್ಕೊಂಡು ಅವರ ಅನುಭವದಿಂದ ಹೇಳ್ತಾ ಇದ್ರು. ಹಾಗೆ ಅವ್ರ ತಂದೆ ಕಾಲದಿಂದನೂ ಏಲಕ್ಕಿಯನ್ನು ಬೆಳೀತಾ ಬಂದಿದ್ದಾರೆ. ಶ್ರೀಕೇಶ್ ಅವರ ಸಂಖ್ಯೆಯನ್ನು ನಿಮಗಾಗಿ 9483739352 9483739352 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಗ್ಲೇರಿಸೇಡಿಯಾ ಬಗ್ಗೆ ರಚನೆಯಾಗಿರುವ ಹಾಡು ಇದು. ಹಾಡಿದ್ದಾರೆ ವಿಟಿ ಶ್ರೀನಿವಾಸ್, ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಗ್ಲೇರಿಸೇಡಿಯಾ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ,

ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಕರ್ನಾಟಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ ಕರಡು ಮತದಾರರ ಪಟ್ಟಿ ಪ್ರಕಟ. ಮತದಾರರ ಪಟ್ಟಿ ಸೇರ್ಪಡೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ನವೆಂಬರ್ 12 ಮತ್ತು 20 ವಿಶೇಷ ಅಭಿಯಾನ. ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಜಾಗೃತಿ ಜಾಥಾ. ಜೊಂಪನ ವಿವರ. ಭಾವಚಿತ್ರ ಇರುವ ಮತದಾರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆನ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಈಗಾಗಲೇ ಕೈಗೊಂಡಿದ್ದು, ಈ ಸಂಬಂಧ ಕರಡು ಮತದಾರರ ಪಟ್ಟಿನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಇಂದು ಪ್ರಕಟಿಸಿದವು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರಮುಖರೊಟ್ಟಿಗೆ ನಡೆದ ಸಭೆಯಲ್ಲಿ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದವು. ಭಾರತ ಚುನಾವಣಾ ಆಯೋಗ ಪ್ರತಿ ವರ್ಷದಂಗೆ ಈ ವರ್ಷನೂ 18 ತುಂಬಿದವರನ್ನ ಮತದಾರ ಪಟ್ಟಿಗೆ ನೋಂದಣಿ ಮಾಡಿಕೆ ಮತದಾರರ ಪಟ್ಟಿ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಆಗುತ್ತಿದ್ದು, ಈ ಸಂಬಂಧ ಕರಡು ಮತದಾರ ಪಟ್ಟಿ ಪ್ರಕಟಿಸೋಳು. ಈ ನಿಟ್ಟಿನಲ್ಲಿ ಡಿಸೆಂಬರ್ 8 ಆಕ್ಷೇಪಣೆ ಸಲ್ಲಿಸಕ್ಕ ಜಿಲ್ಲಾಧಿಕಾರಿ ಅವು ತಿಳಿಸೋಳು. ಮತದಾರ ಪಟ್ಟಿಗೆ ಹೆಸರು ಸೇರ್ಪಡೆ ಸ್ಥಳಾಂತರ ಹೆಸರು ತೆಗೆಯಕ್ಕಾಗಿ ಇದೇ ನವೆಂಬರ್ 12 ಮತ್ತು 20 ಡಿಸೆಂಬರ್ 3 ಮತ್ತು 4 ಜಿಲ್ಲೆಯಲ್ಲಿ ಇರುವ 542 ಮತಗಟ್ಟೆಗಳಲ್ಲಿ ವಿಶೇಷ ನೋಂದಣಿ ಅಭಿಯಾನ ನಡೆಯುತ್ತಿದ್ದು, ಈ ಅವಕಾಶನ ಸದುಪಯೋಗಪಡಿಸಿಕೊಳ್ಳುವಂಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವತಿಯಿಂದ ಕಾಲ್ನಡಿಗೆ ಜಾಥಾ ಇಂದು ನಡೆದು. ಮಡಿಕೇರಿನ ಗಾಂಧಿ ಮಂಟಪದ ಮಂಗೇರಿಯ ಮುತ್ತಣ್ಣ ವೃತ್ತ, ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತದ ಮೂಲಕ, ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತದ ಮೂಲಕ ಕಾಲ್ನಡಿಗೆ ಜಾಥಾ ನಡೆದು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಅಧೀನದಿ ಕೆಲಸ ಮಾಡುತ್ತಿರುವ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಅಧಿಕೃತ ಆಗಿ ಉದ್ಯೋಗ ಸಹಾಯಕ್ಕಾಗಿ ವೆಬ್ ಪೋರ್ಟಲ್ನ ಅನಾವರಣ ಮಾಡಿಳು. ಈ ವೆಬ್ ಪೋರ್ಟಲ್ಲಿ ಪ್ರತಿಷ್ಠಿತ ಕಂಪನಿಗೆ ನೋಂದಾಯಿಸಿಕೊಂಡಕ್ಕ ಹೆಸರು ನೋಂದಾಯಿಸಿಕೊಂಡಿರುವ ಕಂಪನಿಗಳಿಂದ ಅಭ್ಯರ್ಥಿಗಳ ಬಯೋಡೇಟನ್ನು ಪರಿಶೀಲಿಸಿ ಉದ್ಯೋಗಕ್ಕೆ ಪರಿಗಣಿಸುವುದರಿಂದ ಅಭ್ಯರ್ಥಿಗೆ ತಮ್ಮ ವಿದ್ಯಾರ್ಹತೆ, ಕೌಶಲ್ಯ ಹಂಗೆ ಅನುಭವನ http://skillconnect.kaushalyakar.com ನೋಂದಾಯಿಸಿಕೊಂಡು ಇದರ ಸದುಪಯೋಗನ ಪಡ್ಕೊಳ್ಳುವಂಗೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯವು ತಿಳಿಸಿದಳು. ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂಗೆ ನಡೆಸಿಕೊಂಡು ಬರುತ್ತಿರುವ ವಿಷ್ಣುಮೂರ್ತಿ ಕೋಲ ನವೆಂಬರ್ 11 ಬೆಳಗ್ಗೆ 10 ನಡೆದಿದೆ. ಅದರಿಂದ ಸಾರ್ವಜನಿಕ ಭಕ್ತಾದಿಗ ವಿಷ್ಣುಮೂರ್ತಿ ಕೋಲ ಜಂಬರಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂಗೆ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ಕೃಷ್ಣಪ್ಪ ಅವು ತಿಳಿಸಿದಳು. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಆರೋಗ್ಯ ಕರ್ನಾಟಕ ಕಾರ್ಡ್ನ ಬಗ್ಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಒನ್ ಕೇಂದ್ರಗಳಲ್ಲಿ ನಡೆಯುವ ಕಾರ್ಡ್ಗಳ ವಿತರಣೆ ಮಡಿಕೇರಿ ತಾಲೂಕಿನ ಮೂರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿನ ಕಾಂತೂರು, ಮೂರ್ನಾಡು, ಮರಗೋಡು, ಅರೆಕಾಡು, ಮೇಕೇರಿ, ಹಾಕತೂರು, ಕಡಗದಾಳು, ಹೊದ್ದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿನ ಗ್ರಾಮ ಒನ್ ಕೇಂದ್ರಗಳಲ್ಲಿ ಕಾರ್ಡ್ಗಳನ್ನ ಹಂಚುತ್ತಳು. ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಸುತ್ತಿನ ಭಾಗಮಂಡಲ, ಕುಂದಚೇರಿ, ಅಯ್ಯಂಗೇರಿ ಕೇಂದ್ರಗಳಲ್ಲಿ ಕಾರ್ಡ್ಗಳನ್ನ ಹಂಚುವೆತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವು ತಿಳಿಸಿದಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 2 ಕಾಲೇಜಿನ ಸಭಾಬಾಡಲಿ ನಡೆದಿದೆ. ಜಂಬರದ ಉದ್ಘಾಟನೆ ಶ್ರೀ ಎಂಪಿ ಕೇಶವ ಕಾಮತ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲೆ ಇವು ನೆರವೇರಿಸುವೆ. ಮುಖ್ಯ ಭಾಷಣಕಾರರಾಗಿ ಶ್ರೀ ಟಿಪಿ ರಮೇಶ್, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವು ಮಾತಾಡುವೆ. ಡಾ ಕಾವೇರಿ ಪ್ರಕಾಶ್ ಮುಖ್ಯಸ್ಥರು ಕನ್ನಡ ವಿಭಾಗ ಇವು ಜಂಬರನ ಆಯೋಜಿಸಲು. ನಿರುದ್ಯೋಗಿ ವಿದ್ಯಾವಂತ ಗ್ರಾಮೀಣ ಹೈದ ಗೂಡೆಗಳಿಗೆ ಪಶುಪಾಲನೆಯಲ್ಲಿ ಸ್ವಯಂ ಉದ್ಯೋಗಾವಕಾಶ ಕಟ್ಟಿಕೊಡುವ ನಿಟ್ಟಿನಲ್ಲಿ ಮೈತ್ರಿ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೆ ಅರ್ಹ ಅಭ್ಯರ್ಥಿಗಳಿಂದ 3 ವೃತ್ತಿ ತರಬೇತಿಗೆ ಅರ್ಜಿ ಕರೆದಳು. 10 ಕ್ಲಾಸ್ ಪಾಸ್ ಆಗಿದ್ದು 18-38 ವರ್ಷದೊಳಗಿರುವ ಅರ್ಜಿ ಕೊಡಕ್ಕೆ ಅರ್ಜಿ ಕೊಡಿಕೆ ನವೆಂಬರ್ 20 ಕಡೆಯ ದಿನ ಆಗುತ್ತು. ಆಯ್ಕೆಯಾದ ಅಭ್ಯರ್ಥಿಗ ರಾಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡುವುದು, ಲಸಿಕೆ ಹಾಕುವುದು, ಜಾನುವಾರುಗಳಿಗೆ ಶುರುವಿನ ಚಿಕಿತ್ಸೆ, ಜಾನುವಾರು ವಿಮೆ, ಜಾನುವಾರುಗಳ ಆಹಾರ ಸಮತೋಲನ, ಹಾಲು ಇಳುವರಿ ದಾಖಲಿಸುವುದು, ಹಿಂಗೆ ಬೇರೆ ಬೇರೆ ಇಲಾಖೆಯ ಕಾರ್ಯಕ್ರಮದ ಬಗ್ಗೆ ತರಬೇತಿ ಕೊಟ್ಟವೆ. ಹೆಚ್ಚಿನ ವಿವರಕ್ಕೆ ಪಶು ವೈದ್ಯಾಧಿಕಾರಿಗೆ ಮಡಿಕೇರಿ ಇವರನ್ನ ಸಂಪರ್ಕಿಸಕ್ಕೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವರ ಕೂಡುಕೊಟ್ಟಲ್ಲಿ ಕನ್ನಡ ರಾಜ್ಯೋತ್ಸವ ನವೆಂಬರ್ 10 ಮಧ್ಯಾಹ್ನ 2 ಉತ್ತಾನ ತೆಳುವ ಶೀರ್ಷಿಕೆಯಡಿಯಲ್ಲಿ ಎ ಬ್ಲಾಕ್ ಸಭಾಬಾಡಿಯಲ್ಲಿ ನಡೆದಿದೆ. ಕವಿ, ಲೇಖಕರು ಹಂಗೆ ಸಂಗೀತಕಾರರಾದ ಎಚ್ ದುಂಡಿರಾಜು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ದೇಶಕರು ಹಂಗೆ ಡೀನ್ ಡಾಕ್ಟರ್ ಕೆಬಿ ಕಾರ್ಯಪ್ಪ ಸೇರಿದಂತೆ ಮುಖ್ಯಪಟ್ಟವು ಜಂಬರಲ್ಲಿ ಹಾಜರಿದ್ದವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಇರಿಟ್ಟಿಯ ತಾಳುಕಂಡತ್ತಲ್ ಜುವೆಲ್ಲರ್ಸ್ ನಿಂದ ಒಂದು ಪವನ್ ಮೇಲ್ಪಟ್ಟ ಚಿನ್ನಾಭರಣ ಖರೀದಿಗೆ ಸ್ಕ್ರಾಚ್ ಅಂಡ್ ವಿನ್ ಕೂಪನ್. ಸ್ಕ್ರಾಚ್ ಮಾಡಿ ತಕ್ಷಣವೇ ಬಹುಮಾನ ಗೆಲ್ಲಿರಿ. ಅತಿ ನೂತನ ಡಿಸೈನ್ಸ್ ನ ರಾಜ್ಕೋಟ್ ಬೆಂಗಾಲಿ ಬಾಂಬೆ ಕಲೆಕ್ಷನ್ಸ್ ತಾಳುಕಂಡತ್ತಲ್ ಜುವೆಲ್ಲರ್ಸ್ ಇರಿಟ್ಟಿ. ಭಾಗಮಂಡಲದ ನಿದ್ದೆಮನೆ ಕುಟುಂಬಸ್ಥರು ನಡೆಸುವ ಗುಳಿಗ ದೈವಕೋಲವನ್ನು ಇದೇ ತಿಂಗಳು 10ರಂದು ಗುರುವಾರ ರಾತ್ರಿ 8 ಗಂಟೆಗೆ ನಡೆಸಲು ತೀರ್ಮಾನಿಸಲಾಗಿದ್ದು, ಕುಟುಂಬಸ್ಥರು ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ನಿದ್ದೆಮನೆ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಡಿ ಟ್ವಿಂಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ನಮ್ಮಲ್ಲಿ ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮರಾ, ಯುಪಿಎಸ್, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ನೊಂದಿಗೆ. ಸಂಪರ್ಕಿಸಿ ಬೈರೇಟಿರಾಮ್ ಮದರ್, ಡಿ ಟ್ವಿಂಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಟೀಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೇಕಾಡ್, ನಾಪೋಕ್ಲು. ಆಹಾ ಆಹಾ, ಕೊಡಗಿನಲ್ಲಿ ಇದುವರೆಗೆ ಎಲ್ಲೂ ಸವಿಯದಂತಹ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಅರೇಬಿಯನ್ ಫುಡ್ಗಳು, ವೆರೈಟಿ ಫ್ಲೇವರ್ಸ್ ಐಸ್ ಕ್ರೀಮ್ಸ್, ಫಲೂದಾ, ಫ್ರೆಶ್ ಜ್ಯೂಸ್. ಇದೀಗ ಮಡಿಕೇರಿಯಲ್ಲಿ ಹೈಟೆಕ್ ಆಗಿರುವ ಹೋಟೆಲ್ ಗ್ರೀನ್ಲ್ಯಾಂಡ್ ನಲ್ಲಿ, ಜೊತೆಗೆ ಏಕಕಾಲದಲ್ಲಿ 200 ಮಂದಿ ಒಟ್ಟಿಗೆ ಕುಳಿತುಕೊಳ್ಳುವ ಅವಕಾಶ. ಆರೋಗ್ಯಕರ ಹಾಗೂ ತಾಜಾ ವೆಜ್ ಅಂಡ್ ನಾನ್ ವೆಜ್ ತಿಂಡಿ ತಿನಿಸು ಊಟಕ್ಕಾಗಿ ಬನ್ನಿ. ಹೋಟೆಲ್ ಗ್ರೀನ್ಲ್ಯಾಂಡ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಅಂದದ ಚೆಲುವಿಗೆ ಪರಿಶುದ್ಧವಾದ ಚಿನ್ನದ ಶೋಭೆ ತರಲು ಮತ್ತೆ ಬಂದಿದೆ ವೆರೈಟಿ ವಿನ್ಯಾಸದ ಚಿನ್ನಾಭರಣಗಳ ಹಬ್ಬ, ಮುಳಿಯ ಚಿನ್ನೋತ್ಸವ. ಇದೇ ಅಕ್ಟೋಬರ್ 21ರಿಂದ ನವೆಂಬರ್ 20ರವರೆಗೆ ಖರೀದಿಸಿ ಗೆಲ್ಲಿರಿ. ಪ್ರತಿ ಗಂಟೆಗೊಮ್ಮೆ ಬೆಳ್ಳಿ ನಾಣ್ಯ ಹಾಗೂ ಪ್ರತಿದಿನ ಚಿನ್ನದ ನಾಣ್ಯಗಳನ್ನು. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅಖಿಲ ಕೊಡವ ಸಮಾಜ ವಿರಾಜಪೇಟೆ ಇದಂಡ 44ನೇ ಮಹಾಸಭೆ ಇದೇ 11ನಾಂಗ ಬೊಳ್ಳ್ಯಾಚ ಪೊಲಕ 10ರ ಗಂಟೆಗೆ ಸಮಾಜತರ ಅಧ್ಯಕ್ಷ ಪಿಂಜ ದೇಶ ತಕ್ಕಂಗಳಾನ ಮಾತಂಡ ಸಿ ಮೊಣ್ಣಪ್ಪ ಇಂಡ ಕೊರವು ಕಾರಿಕೆಯಲ್ಲಿ ಸಮಾಜತರ ಸಭಾ ಬಾಡಲು ನಡಪ. ಅಂದೇ ಮಿನ್ಯತ ಸಾಲರ ಆಡಳಿತ ಮಂಡಳಿಕ ಆಯ್ಕೆ ಕೂಡಿ ನಡಪ. ಸಮಾಜತರ ಸದಸ್ಯಂಗೆಲ್ಲ ಬಂತು ಕೂಡಿಯಾಡೋಣ. ವಿರಾಜಪೇಟೆ ಅಖಿಲ ಕೊಡವ ಸಮಾಜತರ ಅಧ್ಯಕ್ಷ ಆಡಳಿತ ಮಂಡಳಿ ಕಾರ್ಯಕಂಡಿತ. ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರೆಲ್ಲ ಸಹಕಾರ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಯಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವಂತೆ ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ. ಕುಂದಚೇರಿ ಗ್ರಾಮ ಪಂಚಾಯತಿಗೆ ಒಳಪಟ್ಟ ಕುಂದಚೇರಿ ಗ್ರಾಮದ ವಾರ್ಡ್ಸಭೆ ನಾಳೆ ಪೂರ್ವಾಹ್ನ 10ರ ಗಂಟೆಗೆ ಕುಂದಚೇರಿ ಕಾನಕಂಡಿ ಶಾಲಾ ಕಟ್ಟಡದಲ್ಲಿ ಸದಸ್ಯರಾದ ಶ್ರೀಮತಿ ಎಸ್ಎಲ್ ನಮಿತಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಹಾಗೆಯೇ ನಾಳೆ ಅಪರಾಹ್ನ 2:30 ಗಂಟೆಗೆ ಪದಕಲ್ಲು ಗ್ರಾಮದ ವಾರ್ಡ್ಸಭೆ ಪದಕಲ್ಲು ಕೋಡಿಮೊಟ್ಟೆ ಅಂಗನವಾಡಿ ಕಟ್ಟಡದಲ್ಲಿ ಸದಸ್ಯರಾದ ಶ್ರೀಮತಿ ಎಡಿ ಚಂದ್ರಕರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಯಾ ವಾರ್ಡ್ನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕುಂದಚೇರಿ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ವಿರಾಜಪೇಟೆ ತಾಲೂಕಿನ ಹಾಲುಗುತ ಗ್ರಾಮದ ಪೊಟ್ಟಂಡ ಕುಟ್ಟಪ್ಪ ಅವರ ಪತ್ನಿ ಪೊಟ್ಟಂಡ ಶಾಂತಿ ಅವರು ಇಂದು ನಿಧನರಾದರು. 68 ವರ್ಷ ಪ್ರಾಯದ ಪೊಟ್ಟಂಡ ಶಾಂತಿ ತವರು ಮನೆ ಕಳಿಯಪ್ಪಂಡ. ಅಂತ್ಯಕ್ರಿಯೆ ನಾಳೆ 1:00 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಾಕೋಟು ಪರಂಬು ಕುಂಜೀರ ಒಕ್ಕ ಪಟ್ಟೆದಾರ ರಾಮು ಪುಣಚ ಇಂದು ವೈಪತ್ತು ಮರಣಪಟ್ಟಿದ್ದು 74 ವಯತ್ರ ಕುಂಜೀರ ರಾಮು ಪುಣಚ ಇಂಗಳ ಆಕಿರಿ ಕಾರ್ಯ ನಾಳೆ ಮರ್ಜನ ಕಾಕೋಟು ಪರಂಬು ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮರಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಉದ್ಯನುಳ್ಳ ಕಾಳಿಮಡ ಮಮತಾಜಿನ. ಮತದಾರಗಳ ಪಟ್ಟಿಗೂ ಪೆದ ಕೂಟುವೋ ಕೂಡನಕ್ಕೆ ಇಂಗ ಸಂಬಂಧಪಟ್ಟನಕ್ಕೆ ಇದೇ ನಾಳಂಕೆ 12 ಪಿಂಜ ಡಿಸೆಂಬರ್ 3 ಪಿಂಜ 4 ಜಿಲ್ಲೆರ 540 ಮತಗಟ್ಟೆಲು ವಿಶೇಷ ನೋಂದಣಿ ಅಭಿಯಾನ ನಡಪ. ಈ ಅವಕಾಶತನ ಸಾರ್ವಜನಿಕಂಗ ಉಪಯೋಗಿಸಿಟ್ಟವನಕ್ಕೆ ಜಾಗೃತಿ ಜಾಥಾ ಜಿಲ್ಲಾಡಳಿತ ಆದನೆಲ್ಲ ಇಂದು ನಡೆದತ್ತು. ಮಡಿಕೇರಿರ ಗಾಂಧಿ ಪರಮುಲಿಂಜ ಪೊರಟ್ಟ ಜಾಥಾ, ಮಂಗೇರಿರ ಮುತ್ತಣ ವೃತ್ತ, ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತಕಾಲೆ ಪೋಯ್ತು, ಕೆಎಸ್ ತಿಮ್ಮಯ್ಯ ಕಾಲ ವೃತ್ತಕಾಲೆ ನಡೆದತ್ತು. ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ ಇಂಗಡ ಮುಂದಾಳ್ತನತ್ತು ನಡೆದ ಜಾಥತ್ಲು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಆಕಾಶ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಕೂಡ ನನಗೆ ಜಿಲ್ಲಾ ಮಟ್ಟದ ಅಧಿಕಾರಿಯ ಸಿಬ್ಬಂದಿಯ ಕಾಲೇಜು ವಿದ್ಯಾರ್ಥಿಯ ಕೂಡಿಯಾಡಿ ತಿಂಜತ್ತು. 18 ವಯತ್ತಾನ ಯುವಜನಾಂಗ ಮತದಾರಂಗಡ ಪಟ್ಟಿಗೂ ಕೂಡೊಂಡು ಪ್ರಜಾಪ್ರಭುತ್ವತರ ಮಹತ್ವತನ ಅರಂಜೋಕು ಎಲ್ಲರೂ ಕೈಕೂಟೊಂದು ജില്ലാധികാരി ഡോക്ടർ ബി സി സതീഷ് അണ്ണച്ചി. മടിക്കേരിയിൽ പുതിയതായിട്ട് കെട്ടിട്ടുള്ള ജില്ലാ ന്യായാലയത്ര സങ്കീർണ ഇതേ തിങ്ക 12 അംഗ ഉദ്ഘാടനം ആപ്പതുണ്ട്. പിന്നെ നവംബർ 14 കെലസ കലാപ ശുരുവാപ്പാന്ത് മടിക്കേരി ബാർ അസോസിയേഷൻ അധ്യക്ഷ പിന്നെ വക്കീൽ കെ ഡി ദയാനന്ദ് അരിച്ചിട്ടിത്ത് മടിക്കേരിൽ ഇന്ന് നടന്ന സുദ്ധിഗോഷ്ഠിയിൽ തക്ക് പറന്തായോ ജില്ലാ ന്യായാംഗ കൊടുകു മടിക്കേരി ലോകോപയോഗി ഇലാഖ പിന്നെ മടിക്കേരി ബാർ അസോസിയേഷൻ കൂടുകൂട്ടത്ത് മടിക്കേരി വിദ്യാനഗരത്ത് കെട്ടിട്ടുള്ള ജില്ലാ ന്യായാലയ സങ്കീർണത്തിന് ബാർ